ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ಯಮಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನೀರಾವರಿ ನೀರಿನ ಪರೀಕ್ಷೆ. ಈ ವಿಷಯವಾಗಿ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಎಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಪ್ರಕಾಶ್ ಅವರೇ. ನಮಸ್ಕಾರ. ನಾವು ಕೃಷಿಯನ್ನ ಮಾಡುವಾಗ ವಿವಿಧ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ತೇವೆ. ಹೌದು. ಅದರಲ್ಲಿ ನೀರು ಬಹಳ ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲ. ಹೌದು. ಈ ನೀರನ್ನು ಕೂಡ ನಾವು ಬೇಕಾಬಿಟ್ಟಿಯಾಗಿ ಬಳಸಕ್ಕಾಗಲ್ಲ, ಮತ್ತೆ ನೀರಿನ ಗುಣಮಟ್ಟ ಕೂಡ ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಹೌದು ಹೌದು. ಇದನ್ನ ಪರೀಕ್ಷೆ ಮಾಡಿಸಿಕೊಂಡೇ ಬಳಸಿದ್ರೆ ಒಳ್ಳೆಯದು ಅನ್ನುವಂಥದ್ದು. ಇವತ್ತು ತಾವು ಇದೇ ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ನೀರಾವರಿಗೆ ಬಳಸುವಂಥ ನೀರಿನ ಪರೀಕ್ಷೆಯನ್ನು ಯಾಕಾಗಿ ಮಾಡಿಸ್ಬೇಕು ಅಂತೀರಿ? ನೀರಿನ ಪರೀಕ್ಷೆ ಯಾಕೆ ಮಾಡಬೇಕು ಅಂದರೆ, ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 25 ಲಕ್ಷ ಕೊಳವೆ ಬಾವಿ ಇದೆ. ಈ ಕೊಳವೆ ಬಾವಿಗಳನ್ನ 500 ಅಡಿಯಿಂದ 2000 ಅಡಿವರೆಗೂ ಕೊರೆದಿದ್ದಾರೆ. ಈ ಜಾತಿ ಆಳಕ್ಕೆ ಹೋದಂಗೆಲ್ಲ ನೀವು ಮಣ್ಣಿನಲ್ಲಿ ಲವಣಾಂಶ ಹೆಚ್ಚಾಗುತ್ತೆ. ಲವಣಾಂಶ ಹೆಚ್ಚಾದ್ರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಕೆಡುತ್ತೆ. ಅದು ಈ ಕೊಳವೆ ಬಾವಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸುಮಾರು 38 ಕೊಳವೆ ಬಾವಿಗಳು ಈ ಗುಣಧರ್ಮ ಕೆಟ್ಟಿದೆ ಅಂತ ತಿಳಿದು ಬಂದಿದೆ. ಅಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆ ಗಾಢವಾಗಿದೆ ಅಂತಲೇ ಹೇಳಬಹುದು. ಹೌದೌದು. ಈಗ ಮುಖ್ಯವಾಗಿ ಈ ಕೃಷಿಗೆ ಬಳಸುವಂಥ ನೀರನ್ನು ಪರೀಕ್ಷೆ ಮಾಡೋದ್ರ ಉದ್ದೇಶ ಏನು ಅಂತೀರಿ? ಮುಖ್ಯವಾಗಿ ಈಗ ನೀರಿನ ಪರೀಕ್ಷೆ ಯಾಕೆ ಮಾಡ್ತಾರೆ ಅಂದರೆ, ನಾವು ಯಾವ ಬೆಳೆ ಬೆಳಿಬಹುದು ಅಂತ ತಿಳ್ಕೊಬೋದು ಫಸ್ಟು. ಎರಡನೇದಾಗಿ ನಾವು ಯಾವ ಬೇಸಾಯ ಕ್ರಮಗಳನ್ನ ಅಳವಡಿಸ್ಬೋದು. ಮೂರನೇದಾಗಿ ಯಾವ ನೀರಾವರಿ ಪದ್ಧತಿ ಯಾವ್ದನ್ನ ಅಳವಡಿಸ್ಬೋದು. ಆಮೇಲೆ ಈ ಆರೋಗ್ಯ ಕೆಟ್ಟಿರ್ತದ ಮಣ್ಣುಗಳನ್ನ ಅದನ್ನ ಹೇಗೆ ಸುಧಾರಣೆ ಮಾಡಬೇಕು ಅಂತ ತಿಳಿಯೋದಕ್ಕೆ ಈ ನೀರಿನ ಪರೀಕ್ಷೆ ಮಾಡಿಸ್ಬೇಕು. ಮುಖ್ಯವಾಗಿ ಈ ನೀರಿನ ಪರೀಕ್ಷೆನಲ್ಲಿ ಎಷ್ಟು ಹಂತಗಳಿದ್ದಾವೆ? ನೀರಿನ ಪರೀಕ್ಷೆಯಲ್ಲಿ ಈಗ 3 ಹಂತಗಳಿದ್ದಾವೆ. ಮೊದಲನೇದು ನೀರಿನ ಮಾದರಿ ಸಂಗ್ರಹಣೆ, ಎರಡನೇದು ನೀರಿನ ಪರೀಕ್ಷೆ ಪ್ರಯೋಗಾಲದಲ್ಲಿ ಮಾಡ್ತಾರೆ. ಹೌದು. ಮೂರನೇದು ನೀರಿನ ಪರೀಕ್ಷೆ ಆಧಾರದ ಮೇಲೆ ಏನ್ ಶಿಫಾರಸು ಕೊಡ್ತಾರೋ ಅದನ್ನ ಅಳವಡಿಸೋದು. ಇವು ಮೂರು ತುಂಬಾ ಮುಖ್ಯ. ಯಾಕೆಂದ್ರೆ ಯಾವ ಹಂತದಲ್ಲಿ ಏನು ತಪ್ಪಾದ್ರೆ ಈ ನೀರಿನ ಪರೀಕ್ಷೆನೇ ಉಪಯೋಗ ಆಗಲ್ಲ. ಮೂರು ಹಂತಗಳಲ್ಲಿ ನಾವು ಮಾಡ್ತೇವೆ. ಹೌದು. ಮುಖ್ಯವಾಗಿ ಈ ನೀರಿನ ಮಾದರಿಯ ಒಂದು ಸಂಗ್ರಹಣೆಗೆ ಬಂದ್ರೆ ಯಾವ ಕಾಲದಲ್ಲಿ ಈ ನೀರಿನ ಮಾದರಿಗಳನ್ನ ಸಂಗ್ರಹಿಸಬೇಕು ಅಂತೀರಿ? ನೀರಿನ ಮಾದರಿನ ಸಂಗ್ರಹಿಸಬೇಕಾದ್ರೆ ನೀವು ಮುಖ್ಯವಾಗಿ ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೆ ಮಾಡಬೇಕು. ಈಗ ಆಕ್ಚುಲಿ ತುಂಬಾ ಸೂಕ್ತವಾದ ಕಾಲ ಇದು. ಯಾಕೆಂದ್ರೆ ಮಳೆಗಾಲದಲ್ಲಿ ನೀವೇನಾರ ಪರೀಕ್ಷೆ ಮಾಡಿದ್ರೆ ಮಳೆ ನೀರಿನಿಂದ ಅದು ಅಂತರ್ಜಲ ಸೇರಿ ಆ ಲವಣಾಂಶ ಏರುಪೇರಾಗ್ತದೆ. ಅದೇ ಬೇಸಿಗೆಯಲ್ಲಿ ಮಾಡಿದ್ರೆ ನೀವು ಲವಣಾಂಶ ಹೆಚ್ಚಾಗಿ ಅದು ಏರುಪೇರಾಗುತ್ತೆ. ಆದ್ದರಿಂದ ಸೂಕ್ತವಾದ ಕಾಲ ಅಂದರೆ ಅಕ್ಟೋಬರಿಂದ ಫೆಬ್ರವರಿಗೆ ಮಾಡಬೇಕು. ಮುಖ್ಯವಾಗಿ ಈ ನೀರಿನ ಪರೀಕ್ಷೆಗಾಗಿ ನಾವು ಹೇಗೆ ನೀರಿನ ಮಾದರಿಯನ್ನು ಸಂಗ್ರಹಿಸಬೇಕಾಗತ್ತೆ? ಈ ನೀರಿನ ಮಾದರಿ ಸಂಗ್ರಹಿಸಬೇಕಾದ್ರೆ ನೀವು 1 ಲೀಟ್ರ್ ಪ್ಲಾಸ್ಟಿಕ್ ಬಾಟ್ಲು ತಗೊಬೇಕು. ಅದನ್ನು ಚೆನ್ನಾಗಿ ತೊಳಿಬೇಕಾಗ್ತದೆ. ಅಂದರೆ ಈ ಪಂಪ್ ಮಾಡಿ 15 ನಿಮಿಷ ನೀರು ಹೊರಗೋಗಿ ಮಾಡಬೇಕು. ಹೊರಗೆ ಹೋದ ಮೇಲೆ ನೀವು ಆ ಬಾಟ್ಲನ್ನ ಚೆನ್ನಾಗಿ ತೊಳಿಬೇಕು. ಅದೇ ನೀರಿನಿಂದ ಸೋಪು ಮತ್ತು ಉಪ್ಪು ಬಳಸಬಾರ್ದು, ತೊಳೆಯೋದಕ್ಕೆ ರಾಸಾಯನಿಕ ಬಳಸಬಾರ್ದು. ನಂತರ ಏನು ಮಾಡಬೇಕು, ಚೆನ್ನಾಗಿ ತೊಳೆದ ಮೇಲೆ ಅದನ್ನ ಆ ಬಾಟ್ಲ್ ತುಂಬ ಕಂಠದವರೆಗೆ ತುಂಬ ನೀರು ತುಂಬಿಟ್ಟು ಗಾಳಿ ಆಡದಂಗೆ ಕ್ಲೀನಾಗಿ ಹಾಕ್ಕೊಂಡು ಬ್ಯೂಟಿ ಹಾಕಬೇಕು. ನಂತರ ಅದ್ರ ಮೇಲೆ ರೈತನ ಹೆಸರು, ವಿಳಾಸ, ಆಮೇಲೆ ಮುಂದೆ ಹಾಕಬೇಕಾದ್ರೆ ಬೆಳೆ ಯಾವುದು ಎಲ್ಲ ತಿಳಿಸ್ಬೇಕು. ಈ ಜೊತೆಗೆ ಏನು ಮಾಡಬೇಕು ಅಂದರೆ, ಇದು ನೀರಿನ ಮಾದರಿ ಜೊತೆಗೆ ಆ ಯಾವ ಪ್ರದೇಶಕ್ಕೆ ನೀರಾವರಿ ಮಾಡ್ತಾರೋ ಆ ಮಣ್ಣು ಮಾದರಿನೂ ಸಹ ತಗೊಂಡು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ನೀರಿನ ಮಾದರಿ ಜೊತೆಗೆ ಮಣ್ಣಿನ ಮಾದರಿಯನ್ನು ಕಳಿಸ್ಕೊಟ್ರೆ ಒಳ್ಳೇದು ಅಂತೇಳಿ. ಹೌದು. ಈಗ ಮುಖ್ಯವಾಗಿ ಈ ನೀರಾವರಿ ನೀರಿನ ಪರೀಕ್ಷೆಯನ್ನು ಎಲ್ಲಿ ಮಾಡಿಸ್ಬೇಕು ಅಂತೀರಿ? ನೀರಾವರಿ ನೀರಿನ ಪರೀಕ್ಷೆಯನ್ನು ನೀವು ಕೃಷಿ ಇಲಾಖೆಯಲ್ಲಿರೋ ಮಣ್ಣು ಆರೋಗ್ಯ ಕೇಂದ್ರಗಳು, ತೋಟಗಾರಿಕೆಯಲ್ಲೂ ಇದೆ ಒಂದು ಮಣ್ಣು ಆರೋಗ್ಯ ಕೇಂದ್ರ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅರಣ್ಯ ಇಲಾಖೆಯಲ್ಲೂ ಇದೆ. ಈ ಎಲ್ಲ ಇಲಾಖೆಗಳಲ್ಲೂ ನೀವು ಪರೀಕ್ಷೆ ಮಾಡಿಸ್ಬೋದು, ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲೂ ನೀವು ಮಾಡಿಸ್ಬೋದು. ನೀರಿನ ಪರೀಕ್ಷೆ ಮಾಡಿಸ್ಕೊಳಕ್ಕೆ ಈ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಮಣ್ಣು ಆರೋಗ್ಯ ಕೇಂದ್ರಗಳಿವೆ, ಅಲ್ಲಿ ಹೋಗಿ ನೀವು ಮಾಡಿಸೋದು ತುಂಬ ಅನುಕೂಲ. ಅಂದರೆ ಈ ನೀರಿನ ಪರೀಕ್ಷೆ ಮಾಡಿಸೋದಕ್ಕೆ ಎಷ್ಟು ಹಣ ಪಾವತಿಸಬೇಕಾಗತ್ತೆ ಅಂತೀರ? ಈ ನೀರಿನ ಪರೀಕ್ಷೆನ ಕೃಷಿ ಇಲಾಖೆಯಲ್ಲಿ ಈಗ ಉಚಿತವಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಶುಲ್ಕ ವಿಧಿಸದೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನೀರಿನ ಪರೀಕ್ಷೆಯಲ್ಲಿ ಯಾವ್ಯಾವ ಅಂಶಗಳನ್ನು ವಿಶ್ಲೇಷಣೆ ಮಾಡ್ತಾರೆ? ನೀರಿನ ಪರೀಕ್ಷೆಯಲ್ಲಿ ಮುಖ್ಯವಾಗಿ ನಾವು ನೀರಿನ ರಸಸಾರ, ಕರಗುವ ಲವಣಾಂಶ, ಸೋಡಿಯಂ ಲವಣ, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣ, ಕಾರ್ಬನೇಟ್, ಬೈಕಾರ್ಬನೇಟ್, ಕ್ಲೋರೈಡ್, ಬೋರಾನ್ ಮುಂತಾದ ಲವಣಗಳನ್ನ ವಿಶ್ಲೇಷಣೆ ಮಾಡ್ತೀವಿ. ಅದರಲ್ಲಿ ಸೋಡಿಯಂ ಹೀರುವ ಅನುಪಾತ ಮತ್ತು ಉಳಿಯುವ ಸೋಡಿಯಂ ಕಾರ್ಬನೇಟ್ ಶೇಷಾಂಶ ಅಂತ ವಿಶ್ಲೇಷಣೆ ಮಾಡ್ತೀವಿ. ಮುಖ್ಯವಾಗಿ ನಮಗೆ ಈ ನೀರಿನ ರಸಸಾರದಿಂದ ಏನು ಗೊತ್ತಾಗುತ್ತೆ ಅಂತೀರ? ಈಗ ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ, ಭಾರತೀಯ ಸ್ಥಾನಮಾನ ಮಾಪಕದಂತೆ ಈ ನೀರಾವರಿಗೆ ನೀರನ್ನು ಬಳಸೋ ರಸಸಾರ 6.5-8.5 ಇರಬೇಕು. 6.5 ಕಡಿಮೆ ಇದ್ರೆ ಅಂತ ನೀರನ್ನು ಬಳಸಿದ್ರೆ ಮಣ್ಣು ಉಳಿಯಾಗುತ್ತೆ. ಅದೇ ರಸಸಾರ 8.5 ಹೆಚ್ಚಾದರೆ ಮಣ್ಣಿನಲ್ಲಿ ಕ್ಷಾರತೆ ಉಂಟಾಗುತ್ತೆ. ಅಂದರೆ ಈಗ ನೀರಿನಲ್ಲಿ ಕರಗುವಂಥ ಲವಣಾಂಶದಿಂದ ನಮಗೆ ಏನು ಗೊತ್ತಾಗುತ್ತೆ? ನೀರಿನಲ್ಲಿ ಕರಗುವ ಲವಣಾಂಶ ಬಹಳ ಪ್ರಮುಖವಾದ ಅಂಶ ಅದು. ಕರಗುವ ಲವಣಾಂಶ ಹೆಚ್ಚಾದರೆ ಮಣ್ಣಿನ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಮಣ್ಣಿನ ಆರೋಗ್ಯ ಕೆಡುತ್ತೆ. ಇದು ಮಣ್ಣಿನ ಜೇಡಿ ಕಣಗಳಿರ್ತಾವಲ್ಲ ಅದು ಅಂಶದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರ್ತವೆ. ಹೆಚ್ಚು ಜೇಡಿ ಅಂಶ ಇರೋ ಮಣ್ಣಲ್ಲಿ ನೀವು ಹೆಚ್ಚು ಲವಣಾಂಶ ಇರೋ ನೀರನ್ನ ಉಪಯೋಗಿಸೋಕೆ ಬರಲ್ಲ. ಈಗ ಮಣ್ಣಿನಲ್ಲಿ ಜೇಡಿ ಅಂಶ 30 ಹೆಚ್ಚಾದರೆ, ಶೇಕಡ ಅಂಶ ಜೇಡಿ ಅಂಶ ಹೆಚ್ಚಾದರೆ 4.5 ಡೆಸಿಸೈಮನ್ಸ್ ಇರೋ ಪರ್ ಮೀಟರ್ ಆ ನೀರನ್ನು ಮಾತ್ರ ಬಳಸ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ತೊಂದರೆ ಆಗುತ್ತೆ, ಆರೋಗ್ಯ ಕೆಡುತ್ತೆ ಅದು. ಅದೇ ಮಣ್ಣಿನ ಜೇಡಿ ಅಂಶ 20-30 ಇದ್ರೆ ಶೇಕಡ ನೀವು 8 decisiemens ವರೆಗೂ ನೀವು ಬಳಸ್ಬೋದು. ಅಷ್ಟು ಲವಣಾಂಶ ಇದ್ರೂ ಬಳಸ್ಬೋದು. ಅದೇ ನಿಮಗೆ 10-20 ಇದ್ರೆ ಶೇಕಡ ಜೇಡಿ ಅಂಶ 10 decisiemens ಮೀಟರ್ ವರೆಗೂ ನೀರನ್ನ ಲವಣಾಂಶ ಇರೋ ನೀರನ್ನ ಬಳಸ್ಬೋದು. ಅದೇ ನೋಡಿ ಜೇಡಿ ಅಂಶ 10 ಕಡಿಮೆ ಇದ್ರೆ, ಶೇಕಡ ಕಮ್ಮಿ ಇದ್ರೆ ಅದರಲ್ಲಿ 12.5 decisiemens ಇರೋ ಮೀಟರ್ ಇರೋ ನೀರನ್ನ ಬಳಸ್ಬೋದು ನೀವು. ಅಂದ್ರೆ ಈ ಮರಳು ಜಮೀನುಗಳಿಗೆ ಹೆಚ್ಚಿನ ಲವಣಾಂಶ ಇರೋ ನೀರನ್ನ ಉಪಯೋಗಿಸ್ಕೋಬಹುದು. ಅತಿ ಹೆಚ್ಚು ಜೇಡಿ ಅಂಶ ಇರೋ ನೀರಲ್ಲಿ ಭಾರಿ ಕಡಿಮೆ ಲವಣಾಂಶ ಇರೋ ನೀರು ಮಾತ್ರ ಉಪಯೋಗಿಸ್ಬೇಕಾಗುತ್ತೆ. ಅತಿ ಹೆಚ್ಚು ಜೇಡಿ ಅಂಶ ಇರುವಂತ ಮಣ್ಣಲ್ಲಿ ನಾವು ಅತಿ ಕಡಿಮೆ ಒಂದು ಲವಣಾಂಶ ಇರೋ ನೀರನ್ನ ಬಳಸಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ನೀರಿನಲ್ಲಿ ಈ ಸೋಡಿಯಂ ಹೀರುವ ಅನುಪಾತ ಅಂತ ಅಂದು ಏನು ವಿಶ್ಲೇಷಣೆ ಮಾಡ್ತೀವಲ್ಲ, ಇದರಿಂದ ಏನು ಗೊತ್ತಾಗುತ್ತೆ? ಈ ಸೋಡಿಯಂ ಹೀರುವ ಅನುಪಾತ ಅಂತ ಅನ್ನೋದೇನು ಅಂದರೆ ಈ ನೀರಿನಲ್ಲಿ ಕರಗುವ ಸೋಡಿಯಂ, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣದ ಮೇಲೆ ಕಂಡುಹಿಡಿತೀವಿ. ಇನ್ನು ಈ ಸೋಡಿಯಂ ಹೀರುವ ಅನುಪಾತ ಹೆಚ್ಚಾದರೆ ಮಣ್ಣಿನಲ್ಲಿ ಕ್ಷಾರತೆ ಉಂಟಾಗಿ ಬೆಳೆಗೆ ಕುಂಠಿತ ಆಗ್ತದೆ. ಸೋಡಿಯಂ ಹೀರುವ ಅನುಪಾತ 10 ಕಡಿಮೆ ಇದ್ರೆ, ಇಲ್ಲೂ ನೋಡಿ ಮಣ್ಣಿನ ಜೇಡಿ ಅಂಶ 30 ಕಡಿಮೆ ಇರುವ ಮಣ್ಣಿಗೆ ಬಳಸಬಹುದು. ಬಳಸ್ಬೋದು. ಈಗ ಸೋಡಿಯಂ ಇರುವ ಅನುಪಾತ 20 ಮಣ್ಣಿನ ಜೇಡಿ ಅಂಶ 20-30% ಇರುವ ಮಣ್ಣಿಗೆ ಬಳಸ್ಬೋದು. ಸೋಡಿಯಂ ಹೀರುವ ಅನುಪಾತ 25 ಇದ್ರೆ ಮಣ್ಣಿನ ಜೇಡಿ ಅಂಶ ಶೇಕಡ 10-20 ಇರುವ ಮಣ್ಣಿಗೆ ಮಾತ್ರ ಬಳಸಬೇಕು. ಸೋಡಿಯಂ ಹೀರುವ ಅನುಪಾತ 30 ಹೆಚ್ಚಿದ್ರೆ ಶೇಕಡ ಜೇಡಿ ಅಂಶ 10 ಕಡಿಮೆ ಇರುವ ಮಣ್ಣಿಗೆ ಮಾತ್ರ ಬಳಸಬೇಕು ಅದನ್ನ. ಸೋಡಿಯಂ ಹೀರುವ ಅನುಪಾತ 30 ಹೆಚ್ಚಾದ್ರೆ, ತುಂಬಾ ಹೆಚ್ಚಾದ್ರೆ ಅಂತ ನೀರು ಭೂಮಿಯಲ್ಲಿ ಕ್ಷಾರತೆ ಉಂಟು ಮಾಡ್ತದೆ. ಇದು ಒಂದು ಸೂಚಕ ನಮಗೆ. ಹೌದು, ಮಣ್ಣಿನ ಜೇಡಿ ಅಂಶಕ್ಕೆ ಎಷ್ಟು ಅನುಗುಣವಾಗಿ ಎಷ್ಟೆಷ್ಟು ಸೋಡಿಯಂ ಹೀರುವ ಅನುಪಾತಕ್ಕೆ ಸಂಬಂಧಪಟ್ಟ ನೀರನ್ನ ಬಳಸಬಹುದು ಅಂತ ಗೊತ್ತಾಗುತ್ತೆ. ಇನ್ನು ನೀರಿನಲ್ಲಿ ಈ ಉಳಿಯುವಂತ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶದಿಂದ ಏನ್ ತಿಳಿಯುತ್ತೆ ಅಂತೀರಿ? ಈ ಉಳಿಯುವ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ ಅನ್ನೋದೇನಿದೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕಾರ್ಬೊನೇಟ್, ಬೈಕಾರ್ಬೊನೇಟ್ ಲವಣದಿಂದ ಕಂಡುಹಿಡಿತೀವಿ ನಾವು. ಉಳಿಯುವ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ ಹೆಚ್ಚಾದ್ರೆ ಭೂಮಿಯಲ್ಲಿ ಮಣ್ಣಲ್ಲಿ ಕ್ಷಾರತೆ ಉಂಟು ಮಾಡುತ್ತೆ. ಅದು ಉಳಿಯುವ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ 3.5 ಮಿಲಿ ಈಕ್ವಲೆಂಟ್ ಲೀಟರ್ಗಿದ್ರೆ ಜೇಡಿ ಅಂಶ ಶೇಕಡ 30 ಕಡಿಮೆ ಇರೋ ಮಣ್ಣಿಗೆ ಮಾತ್ರ ಬಳಸಬಹುದು ಅದನ್ನ. ಉಳಿಯುವ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ 5 ಮಿಲಿ ಈಕ್ವಲೆಂಟ್ ಲೀಟರ್ಗಿದ್ರೆ ಈ ಮಣ್ಣಿನ ಜೇಡಿ ಅಂಶ ಶೇಕಡ 20-30 ಇರುವ ಮಣ್ಣಿಗೆ ಮಾತ್ರ ಬಳಸಬಹುದು. ಉಳಿಯುವ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ 7.5 ಮಿಲಿ ಈಕ್ವಲೆಂಟ್ ಒಂದು ಲೀಟರ್ ನೀರಿಗಿದ್ರೆ ಜೇಡಿ ಅಂಶ ಶೇಕಡ 10-20 ಇರೋ ಮಣ್ಣಿಗೆ ಬಳಸಬಹುದು. ಉಳಿಯುವ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ 10 ಮಿಲಿ ಈಕ್ವಲೆಂಟ್ ಲೀಟರ್ ನೀರು ಇದ್ರೆ ಈ ಮಣ್ಣಿನ ಜೇಡಿ ಅಂಶ 10 ಕಡಿಮೆ ಇರುವ ಮಣ್ಣಿಗೆ ಮಾತ್ರ ಬಳಸಬಹುದು. ಅಂದ್ರೆ ಮರಳು ಮಣ್ಣಿಗೆ ಮಾತ್ರ ಇಂತಹ ನೀರನ್ನ ಬಳಸಬಹುದು. ಇಲ್ಲೂ ಕೂಡ ಈ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶನೂ ಕೂಡ ಜಾಸ್ತಿ ಇದ್ರೆ ಅದನ್ನು ಕೂಡ ನಾವು ಈ ಬಹಳಷ್ಟು ಜೇಡಿ ಅಂಶ ಇರೋ ಮಣ್ಣಿಗೆ ಬಳಸಕ್ಕಾಗಲ್ಲ. ಅದು ಬಳಸಿದ್ರೆ ಉಪ್ಪು ಅಂಶ ಕ್ಷಾರತೆ ಉಂಟಾಗುತ್ತೆ, ಮಣ್ಣು ಹಾಳಾಗುತ್ತೆ. ಇನ್ನ ಈ ಕ್ಲೋರಿನ್ ಲವಣದಿಂದ ಏನು ಗೊತ್ತಾಗುತ್ತೆ ನಮಗೆ? ಈ ನೀರಿನಲ್ಲಿ ಕ್ಲೋರಿನ್ ಲವಣ ಹೆಚ್ಚಾದ್ರೆ ಬೆಳೆಗಳ ಮೇಲೆ ನಂಜಿನ ಪರಿಣಾಮ ಬೀಳುತ್ತೆ. ಅದು ಬೆಳೆ ಕುಂಠಿತವಾಗುತ್ತೆ, ಇಳುವರಿ ಮತ್ತು ಗುಣಮಟ್ಟ ಕಮ್ಮಿ ಆಗುತ್ತೆ. ಕ್ಲೋರಿನ್ ಲವಣ 10 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ಗೆ ಕಡಿಮೆ ಇದ್ರೆ ತಂಬಾಕು, ಆಲೂಗಡ್ಡೆ ಬೆಳೆ ಬಿಟ್ಟು ಬೇರೆ ಎಲ್ಲ ಬೆಳೆಗಳಿಗೆ ಉಪಯೋಗಿಸ್ಬೋದು. ಈ ತಂಬಾಕು ಮತ್ತು ಆಲೂಗಡ್ಡೆ ಮಾತ್ರ ಸ್ವಲ್ಪ ಲವಣಾಂಶ ಕಡಿಮೆ ಇರೋ ನೀರು ಮಾತ್ರ ಉಪಯೋಗಿಸ್ಬೇಕಿದ್ದು, ಯಾಕೆಂದ್ರೆ ಅದಕ್ಕೆ ಗುಣಮಟ್ಟ ಏರ್ಪೇರ್ ಆಗುತ್ತೆ. ಹೌದು, ಕ್ಲೋರಿನ್ ಅಂಶಕ್ಕೆ ಸೂಕ್ಷ್ಮವಾಗಿದೆ ಅವು. ಕ್ಲೋರಿನ್ ಲವಣ 10 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ಗಿಂತ ಹೆಚ್ಚಿದ್ರೆ ಲವಣ ಸಹಿಷ್ಣುತೆಯುಳ್ಳ ಬಾರ್ಲಿ, ಜೋಳ, ಸೂಡಾನ್ ಹುಲ್ಲು, ನೀಲ್ಗಿರಿ, ಜಾಲಿ ಮರಗಳನ್ನ ಬೆಳಿಬಹುದು. ಇನ್ನು ಈ ಬೋರಾನ್ ಲವಣದಿಂದ ಏನು ತಿಳ್ಕೋಬಹುದು ನಾವು ಅಂತೀರಿ? ಈ ಬೋರಾನ್ ಲವಣನೂ ಅಷ್ಟೇ, ಒಂದು ಇದು ಒಂದು ಪೋಷಕಾಂಶನೂ ಹೌದು, ಆಮೇಲೆ ಬೋರಾನ್ ಲವಣ ಹೆಚ್ಚಾದ್ರೆ ನಂಜಿನ ಪರಿಣಾಮ ಬೀಳುತ್ತೆ. ಅದು ವಿಷ, ಅದು ಬೆಳೆಗಳಿಗೆ ಮತ್ತೆ ಮಣ್ಣಿಗೆ ಅಷ್ಟೇ. ಈಗ ನೀರಿನಲ್ಲಿ ಬೋರಾನ್ ಪ್ರಮಾಣ 1 ppm ಗಿಂತ ಕಡಿಮೆ ಇದ್ರೆ ಮಣ್ಣಿನ ಜೇಡಿ ಅಂಶ ಶೇಕಡ 30 ಕಡಿಮೆ ಇರೋ ಮಣ್ಣಿಗೆ ಬಳಸಬಹುದು. ನೀರಿನಲ್ಲಿ ಬೋರಾನ್ ಪ್ರಮಾಣ 2 ppm ಇದ್ರೆ ಮಣ್ಣಿನ ಜೇಡಿ ಅಂಶ 20-30% ಇರೋ ಮಣ್ಣಿಗೆ ಬಳಸಬಹುದು. ನೀರಿನಲ್ಲಿ ಬೋರಾನ್ ಪ್ರಮಾಣ 3 ppm ಇದ್ರೆ ಮಣ್ಣಿನ ಜೇಡಿ ಅಂಶ 10 ಕಡಿಮೆ ಇರೋ ಮಣ್ಣಿಗೆ ಮಾತ್ರ ಬಳಸಬೇಕು. ಬೋರಾನ್ ಪ್ರಮಾಣ ಬಹಳ ಹೆಚ್ಚಾದ್ರೆ ಅಂತ ನೀರನ್ನು ಲವಣ ಸಹಿಷ್ಣುತೆಯುಳ್ಳ ಬೆಳೆಗಳಾದ ನೀಲ್ಗಿರಿ, ಜಾಲಿ, ಹುಲ್ಲುಗಳನ್ನು ಬೆಳೆಯಲಿಕ್ಕೆ ಬಳಸಬಹುದು. ಇವು ಅಂತ ಮರದ ಬೆಳೆಗಳನ್ನೇ ಬೆಳೆಸಬೇಕು. ಹುಲ್ಲುಗಾವಲುಗಳಿಗೆ ಹುಲ್ ಜಾತಿಯ ಸಸಿಗಳನ್ನ ಬೆಳೆಸಬಹುದು. ಮುಖ್ಯವಾಗಿ ಈ ನೀರಿನ ಗುಣಧರ್ಮದ ಆಧಾರದ ಮೇಲೆ ಯಾವ್ಯಾವ ಬೆಳೆಗಳನ್ನ ಬೆಳೆಯಬಹುದು ಅಂತೀರಿ? ಈಗ ಮುಖ್ಯವಾಗಿ ನೀರಿನ ಲವಣಾಂಶ ಏನಿದೆ ಅದ್ರ ಮೇಲೆ ತಿಳ್ಕೊಂಡು ನಾವು ಮಣ್ಣಿನ ಜೇಡಿ ಅಂಶದ ಪ್ರಮಾಣ ಮತ್ತು ಕರಗುವ ಲವಣಾಂಶ, ಸೋಡಿಯಂ ಹೀರುವ ಅನುಪಾತ, ಉಳಿಯುವ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ ಇವು ಬಹಳ ಮುಖ್ಯವಾದ್ದು. ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಏನೋ ಇದ್ರೆ ಲವಣ ಸಹಿಷ್ಣುತೆ ಬೆಳೆಗಳನ್ನ ಬೆಳಿಬೇಕಾಗುತ್ತೆ. ಈಗ ಕರಿಜಾಲಿ, ಸರ್ವೆ, ನೀಲ್ಗಿರಿ, ಬೇವು, ಬೋರೆ, ಗ್ಲಿರ್ಸಿಡಿಯಾ, ನೇರಳೆ, ಮರ್ಸೇಬು, ದಾಳಿಂಬೆ, ಸಪೋಟ, ಹುಲ್ಲಿನ ಬೆಳೆಗಳಾದ ಸೂಡಾನ್ ಹುಲ್ಲು, ಗಟ್ಟಾನ್ ಹುಲ್ಲು, ಕರ್ನಾಲ್ ಹುಲ್ಲು ಅಂತ ಈ ಬೆಳೆಗಳನ್ನ ಬೆಳಿಬಹುದು. ಇನ್ನು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಅಂತರ್ಜಲದ ಗುಣದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು ಕೊಳವೆ ಬಾವಿಗಳ ನೀರನ್ನ ಪರೀಕ್ಷೆ ಮಾಡಿ ಅದರ ಗುಣಧರ್ಮನ ತಿಳ್ಕೊಂಡಿದ್ದೀವಿ ಈಗಾಗಲೇ ನಾವು. ಇದು ಕರ್ನಾಟಕ ರಾಜ್ಯ ಸುಮಾರು 1,000-2,000 ನೀರಿನ ಮಾದರಿಗಳನ್ನ ವಿಶ್ಲೇಷಣೆ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ನೀವು ರಸಸಾರ 8 ಹೆಚ್ಚಿರುವ ಜಿಲ್ಲೆಗಳು ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಆಮೇಲೆ ಉತ್ತರ ಕರ್ನಾಟಕ ಜಿಲ್ಲೆಗಳಾದ ಬಾಗಲಕೋಟೆ, ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ಗದಗ, ಕೊಪ್ಪಳ, ಬಳ್ಳಾರಿ, ಹಾವೇರಿ ಇವೆಲ್ಲ ಜಿಲ್ಲೆಗಳಲ್ಲೂ ರಸಸಾರ 8ಕ್ಕಿಂತ ಹೆಚ್ಚಾಗಿ ನೀರಿನ ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿ ಕ್ಷಾರತೆ ಉಂಟಾಗುತ್ತೆ. ನೀರಿನಲ್ಲಿ ಕರಗುವ ಲವಣಾಂಶ ನೋಡಬೇಕು ಅಂದರೆ ನೀವು 3 dSi/m ಹೆಚ್ಚಿರೋ ಜಿಲ್ಲೆ ಅಂದರೆ ಬಾಗಲಕೋಟೆ. ಅತಿ ಹೆಚ್ಚು ಲವಣಾಂಶ ಇರೋ ಜಿಲ್ಲೆ ನೀರಿನ ಇರೋದು ಅಂದರೆ ಬಾಗಲಕೋಟೆ ಜಿಲ್ಲೆ. ಇಂಥ ನೀರನ್ನ ಬಳಸಿದ್ರೆ ಮಣ್ಣು ಮತ್ತು ಬೆಳೆಗಳಿಗೆ ಬಹಳ ತೊಂದರೆ ಆಗುತ್ತೆ. ಇದು 2-3 dSi/m ಇರುವ ಜಿಲ್ಲೆಗಳು ಅಂದರೆ ಬಳ್ಳಾರಿ, ವಿಜಯಪುರ, ಗದಗ ಮತ್ತು ರಾಯಚೂರು. ಆಮೇಲೆ 1-2 dSi/m ಇರುವ ಜಿಲ್ಲೆಗಳು ಅಂದರೆ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ, ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಹಾವೇರಿ, ಕಲಬುರ್ಗ, ಕೊಪ್ಪಳ, ಯಾದಗಿರಿ ಮತ್ತು ಬೆಳಗಾಂ. ಉಳಿದ ಜಿಲ್ಲೆಗಳಲ್ಲಿ 1 dSi/m ಕಡಿಮೆ ಇದೆ. ಇಂಥ ನೀರನ್ನ ನಾವು ನಿರಾತಂಕವಾಗಿ ಬಳಸ್ಬೋದು. ಮುಖ್ಯವಾಗಿ ಈ ಕ್ಲೋರೈಡ್ ಹೆಚ್ಚಿರೋ ಜಿಲ್ಲೆಗಳು ಅಂದರೆ 10 mCi/m ಹೆಚ್ಚು ಪರ್ ಲೀಟರ್ಗೆ ಹೆಚ್ಚಿರೋ ಜಿಲ್ಲೆಗಳು ಅಂದರೆ ಬಾಗಲಕೋಟೆ, ಗದಗ, ಧಾರವಾಡ, ಬಳ್ಳಾರಿ, ಹಾವೇರಿ, ವಿಜಯಪುರ, ರಾಯಚೂರು. ಇಂಥ ನೀರನ್ನು ಬಳಸೋದ್ರಿಂದ ಕ್ಲೋರೈಡ್ ನಂಜಿನ ಪರಿಣಾಮನ ಬೀರ್ತವವು ಬೆಳೆಗಳ ಮೇಲೆ. ಇನ್ನು ಮುಖ್ಯವಾಗಿ ಈ ನೀರಿನ ಲವಣಾಂಶನೂ ಬಹಳ ಮುಖ್ಯ ಅಂತ ನಾವು ಈಗಾಗಲೇ ತಿಳ್ಕೊಂಡ್ವಿ. ಈ ನೀರಿನ ಲವಣಾಂಶದ ಮೇಲೆ ನಾವು ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು ಅಂತೀರಿ? ನಾನು ಮೊದಲೇ ಹೇಳ್ದಂಗೆ ನೀರಿನ ಲವಣಾಂಶ ಬಹಳ ಮುಖ್ಯವಾದ್ದು. ನೀರಿನ ಲವಣಾಂಶದ ಮೇಲೆ ಯಾವ್ಯಾವ ಬೆಳೆ ಬೆಳಿಬೋದು ಅನ್ನೋದನ್ನ ತಿಳ್ಕೊಬೋದು ನಾವು. ನೀರಿನ ಲವಣಾಂಶ 3 dSi/m ಕಡಿಮೆ ಇದ್ರೆ ಅಲಸಂದೆ, ಉದ್ದು, ಕಡಲೆ, ಹೆಸರು, ಕೊತ್ತಂಬರಿ, ಹುರುಳಿಕಾಯಿ, ದ್ರಾಕ್ಷಿ, ಮಾವು, ಕಿತ್ತಳೆ, ನಿಂಬೆ ಮುಂತಾದ ಲವಣ ಸಹಿಷ್ಣುತೆ ಕಡಿಮೆ ಇರುವ ಬೆಳೆಗಳನ್ನು ಬೆಳಿಬೋದು. ನೀರಿನ ಲವಣಾಂಶ 3-5 dSi/m ಇದ್ರೆ ಅನ್ಕೊಳ್ಳಿ, ಆವಾಗ ಭತ್ತ, ರಾಗಿ, ಮುಸ್ಕಿನ ಜೋಳ, ಹುಚ್ಚೆಳ್ಳು, ನೆಲಗಡಲೆ, ಸೂರ್ಯಕಾಂತಿ, ಎಳ್ಳು, ಕಬ್ಬು, ತರಕಾರಿ ಬೆಳೆಗಳಾದ ಬೂದ್ಗುಮ್ಲ, ಹಾಗಲಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಚೌಳಿಕಾಯಿ, ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ, ಮೂಲಂಗಿ, ಮೆಣಸಿನಕಾಯಿ ಬೆಳಿಬೋದು. ಸೀತಾಫಲ ಹಣ್ಣನ್ನು ಬೆಳಿಬೋದು. ತಂಬಾಕು ಬೆಳೆ ಬೆಳಿಬೇಕಾದ್ರೆ ಕ್ಲೋರೈಡ್ ಲವಣ ಕಮ್ಮಿ ಇರಬೇಕು ಇದರಲ್ಲಿ. ನೀರಿನ ಲವಣಾಂಶ 5-10 dSi/m ಇದ್ರೆ ಹೆಚ್ಚು ಲವಣ ಸಹಿಷ್ಣುತೆಯುಳ್ಳ ಬೆಳೆಗಳಾದ ಗೋಧಿ, ಸಜ್ಜೆ, ಜೋಳ, ಕಿರುಧಾನ್ಯಗಳು, ಹರಳು, ಸಾಸಿವೆ, ಕುಸುಬೆ, ಸೋಯಾವರೆ, ಹತ್ತಿ, ತೆಂಗು, ದಾಳಿಂಬೆ, ಸೀಬೆ, ಬೋರೆ ಹಣ್ಣಿನ ಬೆಳೆಗಳನ್ನ ಬೆಳಿಬೋದು. ನೀರಿನಲ್ಲಿ ಲವಣಾಂಶ 10 dSi/m ಹೆಚ್ಚಿದ್ರೆ ಹೆಚ್ಚು ಲವಣ ಸಹಿಸುತ್ತಿರುವ ಬೆಳೆಗಳಾದ ಬಾರ್ಲಿ, ಹುಲ್ಲಿನ ಜಾತಿ ಬೆಳೆಗಳಾದ ಪ್ಯಾರಾ ಹುಲ್ಲು, ಕರ್ನಾಲ್ ಹುಲ್ಲು, ಕುದುರೆ ಮಸಾಲೆ, ಸೂಡಾನ್ ಹುಲ್ಲು ಬೆಳಿಬೋದು. ಅರಣ್ಯ ಮರಗಳಾದ ಅಕೇಶಿಯಾ, ನೀಲಗಿರಿ, ಬೇವು, ಬಳ್ಳಾರಿ ಜಾಲಿಗಳನ್ನು ಬೆಳಿಬೋದು. ನಿಂಬೆ ಹುಲ್ಲು ಮತ್ತು ಅಶ್ವಗಂಧ ಔಷಧಿ ಸಸ್ಯಗಳನ್ನು ಬೆಳಿಬೋದು. ಇನ್ನು ಈ ನೀರಿನ ಗುಣಧರ್ಮದ ಆಧಾರದ ಮೇಲೆ ಯಾವ್ಯಾವ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಮಣ್ಣಿನ ಜೇಡಿ ಅಂಶದ ಪ್ರಮಾಣ ಮತ್ತು ನೀರಿನ ಕರಗುವ ಲವಣಾಂಶ ಹೆಚ್ಚಾದರೆ ಉತ್ತಮ ಬೇಸಾಯ ಕ್ರಮಗಳನ್ನ ಅಳವಡಿಸಬೇಕು. ಮೊದಲನೇದಾಗಿ ನಾವು ಲವಣ ಸಹಿಷ್ಣುತೆ ಉಳ್ಳ ಬೆಳೆಗಳನ್ನ ಬೆಳಿಬೇಕಾಗ್ತದೆ. ಸರಿ, ಹಣ್ಣಿನ ಮರಗಳು, ಅರಣ್ಯ ಮರಗಳು, ಹುಲ್ಲಿನ ಜಾತಿ ಬೆಳೆಗಳನ್ನ ಬೆಳಿಬೇಕಾಗ್ತದೆ. ಎರಡನೇದಾಗಿ ಜಮೀನಿಗೆ ಬದುಗಳನ್ನ, ಇಂಗು ಗುಂಡುಗಳನ್ನು ತೋಡಬೇಕು. ಮಳೆ ನೀರನ್ನ ಸಂಪೂರ್ಣವಾಗಿ ಹಿಡಿದಿಟ್ಕೊಬೇಕು. ಲವಣಗಳು ಅದ್ರಲ್ಲಿ ಕರಗಿ ಹೊರಗೋಗಂಗೆ ಮಾಡಬೇಕು. ಮೂರನೇದಾಗಿ ಬಸಿಗಾಲುವೆ ತೋಡಬೇಕು. ಮುಖ್ಯವಾದ ಅಂಶ ಇದು, ಯಾಕೆಂದ್ರೆ ನೀರು, ಮಳೆ ನೀರಿನಲ್ಲಿ ಉಪ್ಪು ನೀರೆಲ್ಲ ಕರಗಿ ಲವಣಗಳು ಬಸ್ಸು ಆಚೆ ಹೋಗಬೇಕು ಅಂದರೆ ಬಸಿಗಾಲುವೆ ಬೇಕೇ ಬೇಕು. ನಾಲ್ಕನೇದಾಗಿ 2 ಮರಗಳು ಅಥವಾ ಬೆಳೆ ಸಾಲಿನ ಮಧ್ಯೆ ನೀವು ಕೃಷಿ ಒದಕ್ಕೆ ಅಂತ ಹೇಳ್ತೀವಿ, ಮಲ್ಚಿಂಗ್ ಅಂತೀವಿ, ಅದನ್ನು ಮಾಡಬೇಕು. 5ನೇದಾಗಿ ನೀವು ಲವಣಾಂಶ ಇದನ್ನ ಹೆಚ್ಚಾಗಿರೋದ್ರಿಂದ ಜಿಪ್ಸಮ್ ಮತ್ತು ಲವಣನ ಬಳಸಬೇಕಾಗುತ್ತೆ. ಜಿಪ್ಸಮ್ನ ಎಕರೆಗೆ ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ಇಂಥ ಮಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಈ ಕಬ್ಬಿಣ ಮತ್ತು ಸತುವಿನ ಪೋಷಕಾಂಶ ಕೊರತೆ ಬಹಳಷ್ಟು ಕಂಡು ಬರುತ್ತೆ. ಇಂಥ ಮಣ್ಣಿಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕಬ್ಬಿಣ ಮತ್ತು ಸತುವಿನ ಕೊಡಬೇಕಾಗುತ್ತೆ. ಬಹಳ ಮುಖ್ಯವಾದ ಅಂಶ ಅದು. ಹೌದು, ಯಾಕೆಂದ್ರೆ ಅಲ್ಲಿ ಸತುವಿನ ಕೊರತೆ ಜಾಸ್ತಿ ಕಂಡು ಬರ್ತದೆ. ಆಮೇಲೆ ಹೊಲ ಸುತ್ತು ನೀವು ಒಂದು ಜೀವಂತ ಬೇಲಿನ ನಿರ್ಮಾಣ ಮಾಡಬೇಕು. ಇದರಿಂದ ಏನಾಗುತ್ತೆ, ತೇವಾಂಶ ಆವಿಯಾಗದಂತೆ ತಡೆಗಟ್ಟಲು ಅನುಕೂಲ ಆಗುತ್ತೆ. ಇದು ಕೆಲವರು ಗಾಳಿ ತಡೆ ಮರಗಳು ಅಂತಲೂ ಬೆಳೆಸ್ತಾರೆ. ಕರೆಕ್ಟ್, ಅದನ್ನೇ ಮಾಡಬೇಕು. ಅದನ್ನು ಬೆಳೆಸ್ಕೊಂಡ್ರೆ ನಮ್ಮ ಜಮೀನಿಂದ ಆವಿಯಾಗುವಂಥ ನೀರಿನ ಪ್ರಮಾಣ, ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇದರಿಂದ ಲವಣಾಂಶನೂ ಕಮ್ಮಿ ಆಗುತ್ತೆ. ಕಡಿಮೆ ಆಗುತ್ತೆ, ಅದು ಆವಿಯಾದಷ್ಟು ಲವಣಾಂಶ ಹೆಚ್ಚಾಗುತ್ತೆ, ಕೂತ್ಕೊಳ್ಳುತ್ತೆ. ಹೌದು. ಇನ್ನು ಮುಖ್ಯವಾಗಿ ಈ ನೀರಿನ ಗುಣಧರ್ಮದ ಮೇಲೆ ಯಾವ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು ಅಂತೀರಿ? ಈ ನೀರಿನಲ್ಲಿ ಲವಣಾಂಶ ಹೆಚ್ಚಿದ್ರೆ 3.5 ಡೆಸಿಸಿಎಂ ಪರ್ ಮೀಟರ್ಗೆ ಇದ್ರೆ ಈ ಬೋದು ಸಾಲು ನೀರಾವರಿ ಮಾಡೋದು ಬಹಳ ಅತ್ಯುತ್ತಮ. ಅದು ಈಗ ಹನಿ ನೀರಾವರಿ ಪದ್ಧತಿ ಅಳವಡಿಸಿದ್ರೆ ನೀವು 5-10 ಡೆಸಿಸಿಎಂ ಪರ್ ಮೀಟರ್ ಇರೋ ನೀರನ್ನ ಬಳಸ್ಬೋದು. ಅದನ್ನ ಹೆಚ್ಚು ಲವಣಾಂಶ ಇರೋ ನೀರನ್ನ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಬಳಸ್ಬೋದು. ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೊಬೇಕಂದ್ರೆ ಈ ತುಂತುರು ನೀರಾವರಿಯಲ್ಲಿ 3 ಪರ್ ಮೀಟರ್ಗಿಂತ ಹೆಚ್ಚಿನ ನೀರನ್ನ ಬಳಸಬಾರ್ದು. ಯಾಕೆಂದ್ರೆ ಅದು ಎಲೆಗಳ ಮೇಲೆ ನಂಜಿನ ಪರಿಣಾಮ ಬೀರುತ್ತೆ, ನೇರವಾಗಿ ಅದು ಬೀಳೋದ್ರಿಂದ. ಅದಕ್ಕೆ ತುಂತುರು ನೀರಾವರಿಯಲ್ಲಿ ಹೆಚ್ಚಿನ ಲವಣಾಂಶ ಇರೋ ನೀರನ್ನ ಬಳಸಬಾರ್ದು. ಅಂದ್ರೆ 3 ಪರ್ ಮೀಟರ್ಗಿಂತ ಕಡಿಮೆ ಇರೋ ನೀರನ್ನ ಬಳಸಬಹುದು. ಬಳಸಬಹುದು. ಆದ್ರೆ ಹನಿ ನೀರಾವರಿಯಲ್ಲಿ ಅದು ಮಣ್ಣಿಗೆ ಸೇರೋದ್ರಿಂದ ಅಷ್ಟು ತೊಂದರೆ ಆಗಲ್ಲ. ಹನಿ ನೀರಾವರಿ ಪದ್ಧತಿಯಲ್ಲಿ ಏನಾಗ್ತದೆ ಅಂದ್ರೆ ಅದು ಈ ಉಪ್ಪಿನಂಶ ಇದ್ರೂ ಪದೇ ಪದೇ ಹನಿ ನೀರು ಬೀಳೋದ್ರಿಂದ ಉಪ್ಪು ಈ ಬೇರಿನ ವಲಯದಿಂದ ಹೊರಗಿರ್ತದ. ಅದು ಒಂದು ಅನುಕೂಲನೇ. ಹೌದು. ಮುಖ್ಯವಾಗಿ ಈ ಲವಣಾಂಶ ಹೆಚ್ಚಿರುವಂತ ನೀರನ್ನ ಬಳಸಿ ಈ ಆರೋಗ್ಯ ಕೆಟ್ಟಿರುವಂತ ಮಣ್ಣುಗಳನ್ನು ಹೇಗೆ ಸುಧಾರಣೆ ಮಾಡಬಹುದು ಅಂತೀರಿ? ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಬಿದ್ದು ಮಳೆ ನೀರನ್ನ ಸಂಪೂರ್ಣವಾಗಿ ಮಳೆ ನೀರನ್ನ ಭೂಮಿಯಲ್ಲಿ ಇಂಗಿಸ್ಕೋಬೇಕು. ಅಲ್ಲೇ ಇಂಗಿಸ್ಬೇಕು. ಅದಕ್ಕೆ ನಾವು ಕೆಂಪು ಮಣ್ಣು ಪ್ರದೇಶದಲ್ಲಿ ಇಂಗು ಗುಂಡಿ ಬದುಗಳನ್ನ ನಿರ್ಮಾಣ ಮಾಡಬೇಕು. ಅದೇ ಕಪ್ಪು ಮಣ್ಣು ಪ್ರದೇಶದಲ್ಲಿ ಪ್ರತಿ 10 ಚದರ ಮೀಟರ್ಗೆ ಒಂದು ಚೌಕು ಮಡಿ ನಿರ್ಮಿಸಿ ಬೋದು ಸಾಲುಗಳನ್ನು ಮಾಡಿ ಮಳೆ ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡಬೇಕು. ಎರಡನೇದಾಗಿ ಬಸಿಗಾಲುವೆಗಳನ್ನ ತೆಗಿಬೇಕು. ಬಸಿಗಾಲುವೆ ಯಾಕೆ ತೆಗಿಬೇಕು ಅಂತಂದ್ರೆ ಈ ಮಳೆ ನೀರಿನಲ್ಲಿ ಉಪ್ಪಿನಂಶ ಎಲ್ಲ ಕರಗಿ ಈ ಆಚೆ ಹೋಗ್ಬೇಕು. ಅದಕ್ಕೋಸ್ಕರ ಬಸಿಗಾಲೆ ಬೇಕು. ಮಣ್ಣಿನಲ್ಲಿ ಲವಣಾಂಶ ಹೆಚ್ಚಾಗಲು 70-80% ಈ ತೇವಾಂಶ ಆವಿಯಾಗೋದೇ ಮುಖ್ಯ ಕಾರಣ. ಆದ್ರಿಂದ ಏನ್ ಮಾಡ್ಬೇಕು, ಕೃಷಿಗೆ ಈ ಬೆಳೆ ಸಾಲ ಮಧ್ಯದಲ್ಲಿ ನಾವು ಕೃಷಿ ಒದಕೆ ಮಾಡಬೇಕು. ಈ ಒದಕೆ ಮಾಡೋದ್ರಿಂದ ತೇವಾಂಶ ಆವಿಯಾಗೋದನ್ನ ಕಮ್ಮಿ ಮಾಡಬಹುದು, ತಡಿಬಹುದು. ತತ್ಪರಿಣಾಮವಾಗಿ ಉಪ್ಪಿನ ಅಂಶ ಮೇಲ್ಗಡೆ ಬರೋದನ್ನ ತಡಿಬಹುದು, ಕಡಿಮೆ ಮಾಡಬಹುದು. ಇದಲ್ಲದೆ ಮುಖ್ಯವಾಗಿ ಇನ್ನೊಂದು ಕಾರಣ ಏನು ಅಂದ್ರೆ ಈ ಭೂಮಿ ಮೇಲೆ 5-10 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಬೀಸೋ ಗಾಳಿ. ಈ ಗಾಳಿ ಬೀಸೋದ್ರಿಂದ ಏನ್ ಮಾಡ್ತದೆ, ಮಣ್ಣಿನ ತೇವಾಂಶನ ಬಹಳಷ್ಟು ಆವಿಯಾಗಿ ಹೊತ್ಕೊಂಡು ಹೋಗ್ಬಿಡ್ತದೆ. ಅದು ಅದರಿಂದ ಈ ಗಾಳಿ ತಡೆನ ನಾವು ನಿರ್ಮಿಸಬೇಕು. ಹೊಲಸುತ್ತು ನೀವು ಜೀವಂತ ಬೇಲಿಯಾಗಿ ಹೆಬ್ಬೇವು, ಅಗಸೆ, ಗ್ಲಿಸಿಡಿಯಾ, ಬೇವು, ಹೊಂಗೆ ಇಂಥ ಮರಗಳನ್ನ ಬೆಳೆಸೋದ್ರಿಂದ ನೀವು ಈ ಗಾಳಿ ತಡೆಯಾಗಿ ನಿರ್ಮಿಸಿ ಈ ತೇವಾಂಶ ಆವಿಯಾಗೋದನ್ನ ಕಡಿಮೆ ಮಾಡ್ತದೆ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಎಲ್ಲ ಅಂಶಗಳನ್ನು ಅನುಸರಿಸೋದ್ರಿಂದ ನೀರಿನ ಪರೀಕ್ಷೆ ಫಲಿತಾಂಶದ ಒಂದು ಪ್ರಯೋಜನವನ್ನು ಪಡ್ಕೋಬಹುದು. ಹೌದು, ಇದೆಲ್ಲದಕ್ಕೂ ಮೂಲಾಧಾರ ಅಂದ್ರೆ ನೀರಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಹೌದು. ಸಾಧಾರಣವಾಗಿ ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ಇವತ್ತು ಅರಿವು ಬಂದಿದೆ. ನೀರಿನ ಪರೀಕ್ಷೆ ಕೂಡ ಮಣ್ಣಿನ ಪರೀಕ್ಷೆ ಅಷ್ಟೇ ಮುಖ್ಯ, ಈ ತುಂಬಾ ಮುಖ್ಯ. ಹೌದು. ಯಾಕೆಂದ್ರೆ ನಮ್ಮ ಕೊಳವೆ ಬಾವಿಗಳು ಸಾಕಷ್ಟು ಆಳಕ್ಕೆ ಹೋಗಿರೋದ್ರಿಂದ ನೀರಿನ ಗುಣಮಟ್ಟ ಕಡಿಮೆ ಆಗಿರೋದ್ರಿಂದ ನೀರಿನ ಪರೀಕ್ಷೆ ಹೆಚ್ಚು ಪ್ರಸ್ತುತವಾಗಿದೆ ಅಂತ ನಾವು ಅಂದ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ನೀರು ಮತ್ತು ಮಣ್ಣಿನ ಪರೀಕ್ಷೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HR ಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9-1610-0438. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ: 9-1610-0438. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿಯಲ್ಲಿ ನೀರಾವರಿ ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ, ಇದರಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀರಾವರಿ ನೀರಿನ ಪರೀಕ್ಷೆ ಕುರಿತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ HR ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು PM ಜಗದೀಶ್.